ಅಗ್ನಿದೇವನಿಗೆ ಈ ಮಾತು ಕೇಳಿ ಸಂತೋಷವಾಯಿತು. ತಕ್ಷಣವೇ ವರುಣದೇವರನ್ನ ಬರಮಾಡಿಕೊಂಡನಂತೆ. ಧರಣಿ ಪತಿ ಕೇಳು ಅಗ್ನಿಗಿತ್ತನು ಹರಿಧನಂಜಯರಿಗೆ ರಥಂಗಳನು ಪುರುಷರಾವಲಿ ದಿವ್ಯಧನ್ ಕೌಮೋದಕಿ ಗದೆಯ. ಅರ್ಜುನನಿಗೆ ಗಾಂಡೀವ ಧನುಸು, ಅಕ್ಷಯ ತೂಣೀರ, ದಿವ್ಯವಾದ ಕುದುರೆಗಳು, ಉತ್ತಮವಾದ ರಥ, ರಥದ ಮೇಲೆ ಕಟ್ಟಲು ಹನುಮಂತ ಕುಳಿತಿರುವ ಧ್ವಜ, ಇವುಗಳನ್ನೆಲ್ಲ ಕೊಟ್ಟು ಶ್ರೀಕೃಷ್ಣನಿಗೆ ಸುದರ್ಶನ ಚಕ್ರವನ್ನು, ಆಗ್ನೇಯಾಸ್ತ್ರವನ್ನು ಕರುಣಿಸಿದ. ಈ ಚಕ್ರವು ಮಹತ್ತರವಾದದ್ದು, ದಿವ್ಯಾಸ್ತ್ರ. ದೇವ ದಾನವ ಯಕ್ಷ ರಾಕ್ಷಸರು ಮನುಷ್ಯರು ಯಾರನ್ನು ಬೇಕೆಂದರೆ ಅವರನ್ನು ಕೊಲ್ಲುವ ಶಕ್ತಿ ಇದೆ ಈ ಸುದರ್ಶನ ಚಕ್ರಕ್ಕೆ. ಅತಿ ಹೆಚ್ಚಿನ ಸಂಯಮ ಇರುವವರು ಮಾತ್ರ, ಲೋಕ ಕಲ್ಯಾಣವೇ ಕಣ್ಣಾಗಿ ಇರುವವರು ಮಾತ್ರ ಹೊಂದಿರುವಂತಹ ಅಸ್ತ್ರ ಇದು. ಕೃಷ್ಣನಲ್ಲದೆ ಬೇರಾರು ಇದನ್ನು ಹೊಂದಿರಲಿಕ್ಕೆ ಸಾಧ್ಯ? ಆ ಚಕ್ರವು ಪ್ರಯೋಗಿಸಿದ ಮೇಲೆ ಶತ್ರುವನ್ನ ಕೊಂದು ಪುನಃ ಪ್ರಯೋಗಿಸಿದವನ ಬಳಿಗೇ ಬರುತ್ತದೆ. ಇದೇ ಅದರ ವೈಶಿಷ್ಟ್ಯ. ಇದರ ಜತೆಗೆ ವರುಣ ಶ್ರೀಕೃಷ್ಣನಿಗೆ ಕೌಮೋದಕಿ ಎಂಬ ಗದೆಯನ್ನೂ ಕೊಟ್ಟ. ಖುಷಿಯಾದರೂ ಉಬ್ಬಿದರೂ ಹರ್ಷದಲ್ಲಿ, ಹರ್ಷದ ಕಣ್ಣೀರಿನಲ್ಲಿ ತೊಯ್ದರು ಅನ್ನುತ್ತಾನೆ ನಾರಣಪ್ಪ. ವರತನು ತ್ರಸಿತಾಶ್ವ ಅಕ್ಷಯ ಶರ ನಿಶಂಗಾದಿಗಳ ನಿತ್ತನು ವರತನು ತ್ರಸಿತಾಶ್ವ ಅಕ್ಷಯ ಶರ ನಿಶಂಗಾದಿಗಳ ನಿತ್ತನು ಇವರು ಬರಿಸಿದರು ಹರುಷದಲ್ಲಿ ನೆನೆದರು ನಯನವಾರಿಯಲಿ. ಇಂದ್ರ ಏನು ಮಹಾ, ದೇವಾಸುರರೆಲ್ಲ ಒಟ್ಟಾಗಿ ಬರಲಿ, ಯುದ್ಧಕ್ಕೆ ಸಿದ್ಧ ಎಂದು ಕೃಷ್ಣಾರ್ಜುನರು ಘೋಷಿಸುತ್ತಾರಂತೆ. ಕಾಂಡವವನ ಹೊತ್ತಿ ಉರಿಯತೊಡಗಿತು. ಹೂಡಿದರು ರಥವನ್ನ ಕೃಷ್ಣಾರ್ಜುನರು. ಹೂಡಿದರು ರಥವೆರಡನಿವರು ಸಹಾಡದನ್ ಕಪಿಗರುಡ ಸಿಂಧವ ಜೋಡಿಸಿದರು ಏರಿದರು ನಕುತ ಧನಂಜಯಾಚ್ಯುತರು. ಬತ್ತಳಿಕೆಗಳಿಂದ ಬಾಣಗಳು ಪುಂಖಾನುಪುಂಖವಾಗಿ ಬರತೊಡಗಿದವಂತೆ. ಮೂಡಿಗೆಯ ಮೊನೆಗಣೆಗಳಿಗೆ ಕೈ ನೀಡಿ ಬೊಬ್ಬಿರಿದರು ಮೂಡಿಗೆಯ ಮೊನೆಗಣೆಗಳಿಗೆ ಕೈ ನೀಡಿ ಬೊಬ್ಬಿರಿದರು ದಿಗಂತವ ನೀಡಿರುದು ಅಬ್ಬರಣೆ ಬಿರಿದುದು ಧರಣಿ ದಾಳಿಯಲಿ. ಕಾಂಡವವನ ಧಗಧಗ ಉರಿಯುತ್ತಿದೆ. ಅರ್ಜುನ ಒಂದು ಕಡೆ, ಕೃಷ್ಣ ಒಂದು ಕಡೆ ನಿಂತು ಒಂದು ಪ್ರಾಣಿಯಾಗಲಿ ಪಕ್ಷಿಯಾಗಲಿ ತಪ್ಪಿಸಿಕೊಂಡು ಹೋಗದ ಹಾಗೆ ನೋಡಿಕೊಂಡರು. ಕಾಂಡವವನಕ್ಕೆ ದಾಳಿ ಇಟ್ಟ ದೇವತೆಗಳು ದೂರ ಸರಿಯುವುದಕ್ಕೆ ಪ್ರಾರಂಭ ಮಾಡುತ್ತಾರೆ. ಆದರೆ ಜನಮೇಜಯ, ಕಾಡಿನಲ್ಲಿದ್ದ ಪ್ರಾಣಿ ಪಕ್ಷಿಗಳು ದಾಳಿಯಿಟ್ಟರು ಸುರವನಕ್ಕೆ ಸುರಜಾಲ ಸರಿಯಿತು ಬೊಬ್ಬೆಯಲ್ಲಿ ದೆಕ್ಕಾಣಿಸಿದು ಉತ್ಪಾತ ಶತ ಕಾಂಡವದ ಮಧ್ಯದಲ್ಲಿ ಕೂಳಿಗಳ ಕುಡಿಮೀನವೋ ವಿಹಗಾಳಿ ಹುದುಗಿತು ನಡುಗಿದರು ವನ ಪಾಲಕರು ನಿಂದೊಣಗಿದವು ಹರಿಚಂದನಾದಿಗಳು. ಹಲವು ಪಕ್ಷಿಗಳು ಬೆಂದು ಹೋದವು. ಕೆರೆಗಳಲ್ಲಿ ನೀರು ಕುದಿಯತೊಡಗಿದವು. ಅದರಲ್ಲಿದ್ದ ಜಲಚರಗಳೆಲ್ಲ ಅಸುನೀಗಿದವು. ಅಗ್ನಿಗೂ ಆನಂದ. ಅಷ್ಟರಲ್ಲಿ ದೇವೇಂದ್ರನಿಗೆ ದೂರ ಹೋಯಿತು. ದೇವೇಂದ್ರ, ಅರ್ಜುನ ನಿನಗೆ ಮಗ ಅಲ್ಲ? ನಿನ್ನ ಅಡಿಗೆ ಭಟ್ಟ ಅಗ್ನಿದೇವ ಅಲ್ಲ? ಅಂದ ಹಾಗೆ ಕೃಷ್ಣ ನಿನಗೆ ತಮ್ಮ ಅಲ್ಲವೇ? ಕೃಷ್ಣನಿಗೆ ಉಪೇಂದ್ರ ಎಂಬ ಹೆಸರು ಇದೆ. ಆಹ, ಎಲ್ಲರೂ ನಿಮಗೆ ತುಂಬ ಅನುಕೂಲರಾಗಿದ್ದಾರಪ್ಪ. ನಿನಗೆ ಮಗನೇ ಪಾರ್ಥ, ನಿನಗೆ ಮಗನೇ ಪಾರ್ಥ, ನಿನ್ನ ರಮಣೆಯ ಬಾಣ ಸದಾತನೇ ಶಿಖಿ ಅನುಜನೇ ಮುರವೈ ನಿನಗನುಕೂಲರಾದರಲೇ. ಪಾಂಡವನ ಸುಟ್ಟು ಹೋದದರ ಜೊತೆಗೆ ದೇವೇಂದ್ರ ನಿನ್ನ ಮಾನವು ಮಣ್ಣುಗೂಡಿತು. ಬನದ ಬೇಗೆಯೋ ಪರಿಭವಾಲಂಬನದ ಒಸಗೆಯೋ ಬನದ ಬೇಗೆಯೋ ಪರಿಭವಾಲಂಬನದ ಒಸಗೆಯೋ ಬಂದುದಿದೆ ಬಿರುಮನೆಯ ಮನ್ನೆಯ ಗಂಡನಾಗೆಂದು ಸುರಸ್ತೋಮ ಅಲ್ಲವೇ. ಹಾಗೆ ಮಾತಾಡದಿದ್ದರೆ ಇಂದ್ರನಿಗೆ ಸಿಟ್ಟು ಬರುವುದಿಲ್ಲವಂತೆ. ಮನ್ನೆಯ ಗಂಡನಾಗು ವೀರನಾಗು ಅಂದರಂತೆ. ತಕ್ಷಣವೇ ಉರಿಯುತ್ತಿದ್ದ ವನದ ಮೇಲೆ ಇಂದ್ರ ಮಳೆಗರದ. ಪ್ರಳಯ ಕಾಲದ ಮಳೆಯಂತೆ ಗುಡುಗು ಸಿಡಿಲಿನ ಆರ್ಭಟದೊಂದಿಗೆ ಮಳೆ ಸುರಿಯತೊಡಗಿತು. ಅರಸಕೆ ಕಂಪಾಂತ ಮೇಘೋತ್ಕರದ ಪಾಳಯ ವ್ಯಕ್ತಿ ಬಿಟ್ಟುದು ಧರಣಿಯಗಲಕೆ ಧಾಳಿಯಿಟ್ಟವು ಸಿಡಿಲ ಮಿಂಚುಗಳು ಕರಿಯ ಬರಿ ಕೈಗೆಣೆಯ ನಿಪನಿಷ್ಠುರದ ಧಾರಾಸಾರ ತೆರಳಿಚಿ ಸುರಿದುದು ಆ ಖಾಂಡವದ ಸೀಮಾ ಸನ್ನಿವೇಶದಲ್ಲಿ. ಆದರೇನು ಜನಮೇಜಯ, ಇಂದ್ರ ಎಂಥ ಮಳೆಗರದರೇನು? ಒಂದು ಹನಿ ನೀರು ಉರಿಯುತ್ತಿದ್ದ ವನದ ಮೇಲೆ ಬೀಳದ ಹಾಗೆ ಅರ್ಜುನ ಕಾಡಿನ ಮೇಲೆ ಕೊಡೆ ಹಿಡಿದಂತೆ ಬಾಣಗಳನ್ನು ಬಿಟ್ಟಿದ್ದಾನೆ. ಮಳೆಗೆ ಶರ ಪಂಜರ ವಿರಚಿಸಿ ಬಳಿಕ ವಾಯಂ ವ್ಯಾಸ್ತ್ರದಲ್ಲಿ ನಿಷ್ಕಲಿತ ಮೇಘಂ ರಜವನಚ್ಚನು ಪಾರ್ಥವಹಿಲದಲ್ಲಿ. ಪಾರ್ಥನ ಬಾಣಪ್ರಯೋಗದಿಂದ ಮೋಡಗಳು ಚದುರಿದವು, ಅಗ್ನಿಯ ಉರಿ ಹೆಚ್ಚಿತು. ಹಾರಲುಂದಿತು ಮೇಘವನು ಹಾರಲುಂದಿತು ಮೇಘವನು ಕಿಡಿತೂರಲುಬ್ಬರಿಸಿದು ವನ್ಹಿಯ ನೇರಿಸಿತು ಖಾಂಡವದೊಳಗೆ ಬಿರುಗಾಳಿ ಸುಳಿ ಸುಳಿದು ಮೋರೆಯೊಣಗಿದು ತಮರರಿಗೆ ಮೈಮಾರಿಗಳ ಸುಡು ಮೂಲೆಯವದಿರು ಮೀರಿದರ ನಾಯನುತ ಸುರಪತಿ ತರಿಸಿದನು ಗಜವ. ಇಂದ್ರನಿಗೆ ಸಿಟ್ಟು ನೆತ್ತಿಗೇರಿತು. ಐರಾವತದ ಮೇಲೆ ಕುಳಿತಿದ್ದ ಇಂದ್ರ ಕೃಷ್ಣಾರ್ಜುನರ ಕಡೆ ಧಾವಿಸಿ ಬಂದನಂತೆ. ಮುರಿದ ನಿರ್ಜರ ಸೇನೆಗೆ ಅಭಯದ ಕರವನೆಗಹಿ ಕರೀಂದ್ರನನು ಶಿರ ಬಿರಿಯಲಂಕುಶ ಮೊನೆಯೊಳೊತ್ತಿ ಮಹೋಗ್ರ ಕೋಪದಲ್ಲಿ ನರಮುರಾಂತ ಕರಿದಿರಿನಲಿ ಮದ ಕರಿಯ ಬಿಟ್ಟನು ನರಮುರಾಂತ ಕರಿದಿರಿನಲಿ ಮದ ಕರಿಯ ಬಿಟ್ಟನು ಶಕ್ರನು ಆತನ ಬಿರುದ ಸಂಭಾವಿಸಿದ ಅಭ್ರದ ಸೂತಮಾಗಧನು. ಹೆದರಲಿಲ್ಲ ಕೃಷ್ಣಾರ್ಜುನರು. ಇಂದ್ರ ನಿನ್ನ ದೇವತೆಗಳು ಅವಮಾನಿತರಾಗಿ ಕಾಲ್ ತೆಗೆದರು, ನೀನು ಅದನ್ನೇ ಅಪೇಕ್ಷಿಸುತ್ತಿದ್ದೀಯಾ ಅಂತ ಕೇಳುತ್ತಾರಂತೆ ಕೃಷ್ಣಾರ್ಜುನರು. ನೂಕಿದನು ಸುರಪತಿ ಗಜವನು ನೂಕಿದನು ಸುರಪತಿ ಗಜವನು ಅವ್ಯಾಕುಲರಲೆ ಕೃಷ್ಣ ಪಾರ್ಥರು ಇದೇಕೆ ನಿಮಗೆ ವಾಸಿ ವಾಸವ ಇದೇಕೆ ನಿಮಗೆ ವಾಸಿ ಲೇಸು ಮರಳುವುದು ನಾಕನಿಲಯರು ತಂದ ಗೆಲವೇ ಸಾಕು ಸೋಲುವರಲ್ಲ ನಿಮಗೆ ನಾವು ಸೋಲುವರಲ್ಲ ನಿಮಗೆ ವಿವೇಕವುಳ್ಳರೆ ತಿರುಗಿ ನಿಮಗೆ ವಿವೇಕವುಳ್ಳರೆ ತಿರುಗಿ ಎಂದನು ಹರಿಗೆ ಕಲಿಪಾರ್ಥ. ಆ ಸಂದರ್ಭದಲ್ಲಿ ಬ್ರಹ್ಮನಿಗೆ ಇದನ್ನು ನೋಡಿ ಚಿಂತೆಯಾಯಿತಂತೆ. ಅವನು ಬಂದು ಇಂದ್ರನಿಗೆ ಹೇಳುತ್ತಾನಂತೆ, ಇಂದ್ರ ನಿನಗ್ಯಾಕೆ ಈ ಹುಚ್ಚು? ಯಾರು ಅಂತ ತಿಳಿದಿದ್ದೀಯಾ ಈ ಇಬ್ಬರನ್ನು? ಮರುಳನೈನೇನು ಇವರ ನಾರೆಂದರಿಯಲ, ನಾರಾಯಣನು ಮುರಘರನು ನರನಲ್ಲ ಧನಂಜಯನು ಇವರು ಕಿರುಕುಳರೇ. ಕೃಷ್ಣನೇ ಸಾಕ್ಷಾತ್ ಶ್ರೀಮನ್ನಾರಾಯಣ, ನರಮಹರ್ಷಿಯೇ ನರನಾಗಿ ಬಂದಿದ್ದಾನೆ. ಹಿಂದಕ್ಕೆ ಹೋಗು ಅನ್ನೋಣ. ಸ್ವಲ್ಪ ಯೋಚಿಸಿ ಐರಾವತವನ್ನ ಹಿಂತಿರುಗಿಸಿದ ಇಂದ್ರ. ಮರುಳು ನೀನೆಂದು ಇಂದ್ರನಾನೆಯ ತಿರುಗಿದನು ಪರಮೇಷ್ಠಿ, ಇತ್ತಲು ಧರಣಿಪತಿ ಕೇಳು ಅನಲ ಕೇಳಿಯನು ಆವನಾಂತದಲ್ಲಿ. ಅಗ್ನಿಗೆ ಹಬ್ಬದೂಟ ಮತ್ತೆ. ವನದಲ್ಲಿ ಇದ್ದ ನೇರಳೆ, ಮಾವು, ಹಲಸು, ಬಾಳೆ, ಬೂರುಗ, ಪುನ್ನಾಗ ಎಲ್ಲವೂ ಅವನ ಹೊಟ್ಟೆಗೆ ಹೋದವು. ಜಂಬುಚೂತ ಪಲಾಶ ವಟ ದಾಳಿಂಬ ಬಿಂಬ ತಮಾಲ ಚಂಪಕ ನಿಂಬ ಬಕುಳ ಕಪಿತ್ತ ಕುಟಜ ವಶೋಕ ಪುನ್ನಾಗ ತುಂಬುರಲಿ ಲವಂಗ ಪೂಗ ಕದಂಬ ಗುಗ್ಗುಲ ಸಾಲ ತಿಲಕೌದುಂಬರಾದಿ ದ್ರುಮಕುಲವನು ಆಲಿಂಗಿಸಿತು ಬನ್ನೀ. ಎಲ್ಲವೂ ಹಾಗೆ ಉರಿಯುತ್ತಿರುವಾಗ ಜನಮೇಜಯ, ಆ ಕಾಡಿನಲ್ಲಿ ವಾಸ ಮಾಡುತ್ತಿದ್ದ ತಕ್ಷಕ ಎಂಬ ಹಾವು ಉರಿಯ ಗಂಟಲ ನೊದೆದು ಫಡಿಮಿ ಪುರವಣಿಸೇ ಹಾಹಾ ಧನಂಜಯ ಹರಿಬುತಿದೆ ಹಾವೊಂದು ಹೋದುದು ಬಾಯ ತುತ್ತೆನಗೆ. ತಪ್ಪಿಸ್ಕೊಂಡು ಹೋಗಿಯೇ ಬಿಡ್ತು. ಓಹೋ ಓಹೋ ಹೋಯ್ತು, ನನ್ನ ಬಾಯಿ ತುತ್ತು ಹೋಯ್ತು. ಅರ್ಜುನ ಬೇಗ ತರಿಸಿಕೊಡು. ತರಿಸಿಕೊಡು ಶರವೇಢೆಯನ್ನು ವಿಸ್ತರಿಸು ಬಹಿಲಗಳು ಎನಲು ವೈಶ್ವಾನರನ ಮಾತಿಗೆ ನಗುದ ಕೊಂಡನು ವಿಜಯ ಗಾಂಡಿವಾ. ನಗುದ ಕೊಂಡನು ವಿಜಯ ಗಾಂಡಿವಾ ಅಂತಾನೆ. ನಿಜವಾಗ್ಲೂ ನಾರಣಪ್ಪ ನೋಡ್ಬಿಡ್ತಾನೆ ಇದನ್ನೆಲ್ಲ ಅಲ್ಲಿ ಕೂತ್ಕೊಂಡು. ಹಾಗೆ ಅಗ್ನಿದೇವ ಹೇಳೋಣ, ಏನು ಹೇಳಲಿ ಏನು ಹೇಳಲಿ ಜನಮೇಜಯ, ಆ ಅರ್ಜುನನ ಬಾಣದ ಗತಿಯನ್ನ. ಆ ವಶರ ಸಂಧಾನವು ಗಗನಾವಲಂಬಿಯ ಕೊರಳ ನೆಚ್ಚನ್ ಪಾವಕನ ಮಧ್ಯದಲ್ಲಿ ಬಿದ್ದುದು ಮುಂಡವ ಅಹಿಪದಿಯ. ಸರ್ಪ ಏಟು ಬಿದ್ದು ಕೆಳಕ್ಕೆ ಉರುಳಿತು. ನೊಂದು ಕತಿಗೊಂಡು, ಗಾಂಡೀವಿ ಮರೆಯಬೇಡ, ನನ್ನ ನಿನಗೆ ಮರಣವನ್ನು ತರುತ್ತೇನೆ. ಜೀವ ಉಳಿದು ದುಶಿರದೊಳಾತಂಗೆ, ಜೀವ ಉಳಿದು ದುಶಿರದೊಳಾತಂಗೆ, ಆವಿಗಡ ಫಣಿ ನುಡಿದುದು ಎಲೆ ಗಾಂಡೀವಿ ಮರೆಯದಿರು ಎನ್ನ ಸಗೆಯಲಿ ಮರಣ ನಿನಗೆ. ಎಲೆ ಗಾಂಡೀವಿ ಮರೆಯದಿರು ಎನ್ನ ಸಗೆಯಲಿ ಮರಣ ನಿನಗೆನು ಆವಿಗಡ ಫಣಿ ನುಡಿದುದು. ಸಿಟ್ಟಾಗಿ ಆ ಸರ್ಪ ಹೇಳುತ್ತಂತೆ, ನಿನಗೆ ಮರಣವನ್ನು ತರುತ್ತೇನೆ ಅಂತ. ಈ ಸರ್ಪವೇ ಮುಂದೆ ಕರ್ಣನ ಬತ್ತಳಿಕೆಗೆ ಹೋಗಿ ಬಾಣವೊಂದನ್ನು ಹೊಕ್ಕು ಸರ್ಪಾಸ್ತ್ರವಾಗುತ್ತದೆ. ಎಂದು ಗಗನದೊಳುಲಿದು ಫಣಿಶಿರವಂದು ಪಾಯ್ದು ದುಧರೆಗೆ ರಾಧಾನಂದನ ಬತ್ತಳಿಕೆಯಲ್ಲಿ ಶರವಾಗಿ ಜಗವರಿಯೇ ಸಂದುದದು ಸಂದುದದು ಬಳಿ ಕಿತ್ತಲು ಇಂದ್ರನ ನಂದನದ ಬೇಗೆಯಲ್ಲಿ ಬದುಕಿತು ಮಂದಪಾಲನ ಸುತ ಚತುಷ್ಟಯವು ಇಂದ್ರನ ನಂದನದ ಬೇಗೆಯಲ್ಲಿ ಬದುಕಿತು ಮಂದ ಪಾಲನ ಸುತ ಚತುಷ್ಟಯವು ಅರಸ ಕೇಳೆಂದ. ಕಡೆಯದಾಗಿ ಆ ಖಾಂಡವನ ದಹನದಲ್ಲಿ ಬದುಕಿದವರು ಎಂದರೆ ಜನಮೇಜಯ ಆರೇ ಮಂದಿ, ತಪ್ಪಿಸಿಕೊಂಡು ಹೋದ ತಕ್ಷಕನ ಮಗ, ಮಂದಪಾಲ ಎಂಬ ಋಷಿಯ ಪಕ್ಷಿ ರೂಪದಲ್ಲಿದ್ದ ನಾಲ್ವರು ಪುತ್ರರು, ಜರತಾರಿ, ಸಾರಿಸ್ಕೃತ, ದ್ರೋಣ, ಸ್ತಂಭಮಿತ ಅನ್ನುವರು ಮತ್ತು ಮಯಾಸುರ ಎಂಬ ರಾಕ್ಷಸ ಶಿಲ್ಪಿ. ಖಗ ಚತುಷ್ಟಯ ಮಯ ಸಹಿತ ಉರಿಯು ಗುಳಿತು ಖಗ ಚತುಷ್ಟಯ ಮಯ ಸಹಿತ ಉರಿಯು ಗುಳಿತು ಉಳಿದ ಸಮಸ್ತ ಭೂತಾಳಿಗಳನ್ ಆಹುತಿಗೊಂಡನಗ್ನಿ ಧನಂಜಯಾಜ್ಞೆಯಲಿ. ಇವನ್ನ ಮಿಕ್ಕು ಎಲ್ಲವನ್ನು ಸಮಸ್ತವನ್ನು ಅಗ್ನಿದೇವ ನುಂಗಿ ನೀರು ಕುಡಿದು ಬಿಟ್ಟ. ದೇವೇಂದ್ರ ದೇವತೆಗಳ ನೆರವನ್ನು ಪಡೆದು ಐರಾವತವನ್ನು ಏರಿ ಬಂದು ಹೋರಾಡಿದರು, ಸೋತ. ಕೊನೆಗೆ ಅರ್ಜುನನ ಪರಾಕ್ರಮವನ್ನು ಮೆಚ್ಚಿ ಬಳಿಸಾರಿ, ಕಂದ ನಿನಗೇನು ಬೇಕು ಅಂತ ಕೇಳ್ತಾನಂತೆ. ಅರ್ಜುನ ಭಯಭಕ್ತಿಯಿಂದ ನಮಸ್ಕಾರ ಮಾಡೋಣ, ದೇವೇಂದ್ರ ದಿವ್ಯವಾದ ಕಿರೀಟವೊಂದನ್ನು ಅರ್ಜುನನಿಗೆ ಕರುಣಿಸುತ್ತಾನೆ. ಗಗನದಿಂದಿಳಿ ತಂದು ಸುರಪತಿ ಮಗನ ಮನ್ನಿಸಿ ಕೊಟ್ಟನಗ್ಗದ ಗಗನ ಮಣಿಗೆಣೆಯಣಿ ಪಮಪುಟವನು ಸುರಬದಿ ಮಗನ ಮನ್ನಿಸಿ ಕೊಟ್ಟನಗ್ಗದ ಗಗನ ಮಣಿಗೆಣೆಯಣಿ ಪಮಪುಟವನು ಒಲಿದು ಪಾರ್ಥಂಗೆ. ಅಂದಿನಿಂದಲೇ ಜನಮೇಜಯ ನಿನ್ನ ಮುತ್ತಜ್ಜನಿಗೆ ಕಿರೀಟಿ ಎಂಬ ಹೆಸರು ಬಂದಿತಪ್ಪ. ಕೃಷ್ಣನಿಗೆ ವಂದನೆ ಸಲ್ಲಿಸಿ ಮಗನನ್ನು ತಬ್ಬಿಕೊಂಡು ಹರಸಿ ದೇವೇಂದ್ರ ಅಮರಾವತಿಗೆ ತೆರಳಿದ. ಹರಿಗೆ ಬಂದಿಸಿ ಮಗನನೊಲಿದಾದರಿಸಿ ಹರಿಗೆ ಬಂದಿಸಿ ಮಗನನೊಲಿದಾದರಿಸಿ ಮರಳಿದ ನಿಂದ್ರನು ಇತ್ತಲು ಭರದಿ ನಿವರೈದಂದರು ಇಂದ್ರಪ್ರಸ್ಥ ಪುರವರಗೆ. ಇತ್ತ ಪಾರ್ಥ ಕೃಷ್ಣರು ಮನೆಗೆ ಮರಳಿದರು. ಶ್ರೀಕೃಷ್ಣ ಧರ್ಮಜ ಭೀಮಾದಿಗಳಿಗೆ ಖಾಂಡವನ ದಹನ, ಅಗ್ನಿಯ ಅನುಗ್ರಹ, ಇಂದ್ರನ ಗರ್ವಭಂಗ, ಅರ್ಜುನನಿಗೆ ಅಗ್ನಿದೇವನಿಂದ ಗಾಂಡೀವ ಅಕ್ಷಯ ತೂಣೀರ, ಇಂದ್ರನಿಂದ ಕಿರೀಟ, ತನಗೆ ಅಗ್ನಿಯಿಂದ ಸುದರ್ಶನ ಚಕ್ರ, ಕೌಮೋದಕಿ ಎಂಬ ಗದೆ ಪ್ರಾಪ್ತವಾದದ್ದನ್ನು ತಿಳಿಸಿದ. ಅವರಿಗೆ ಪರಮಾನಂದವಾಯಿತು. ಧರಣಿ ಬದಿಗೆ ಆ ಖಾಂಡವದು ದೊಲ್ಲುರಿಯ ಹೋಮದ ಹೊಸ ಕಥೆಯ ವಿಸ್ತರಿಸಿ ಧರಣಿ ಬದಿಗೆ ಆ ಖಾಂಡವದ ದಲ್ಲುರಿಯ ಹೋಮದ ಹೊಸ ಕಥೆಯ ವಿಸ್ತರಿಸಿ ಹೇಳಿದನ ಸುರರಿಬು ಭೀಮಾದಿಗಳು ನನಿಯೇ. ಜನಮೇಜಯ ಅನಂತರ ಶ್ರೀಕೃಷ್ಣ ಧಾರುಣೀಶ್ವರರೈವರನು ಸುಕುಮಾರ ವರ್ಗವನು ಆ ಸುಭದ್ರಾನಾರಿಯನ್ ಪಾಂಚಾಲಯನ್ ತತ್ಸಕಲ ಬಾಂಧವರ ಸೂರಿಗಳ ಸಚಿವಾದಿ ನೃಪ ಪರಿವಾರವನು ಪತಿಕರಿಸಿ ಬಂದನು ದೋರಕಿಗೆ ಹರುಷದಲ್ಲಿ ಗದುಗಿನ ವೀರನಾರಯಣ. ಪಾಂಡವರ ಇವರನ್ನ, ಅಭಿಮನ್ಯು ಆದಿ ಪಾಂಡವ ಕುಮಾರರನ್ನ, ಸುಭದ್ರೆ ಪಾಂಚಾಲಯರನ್ನ, ಮಿಕ್ಕ ಬಂಧುಗಳನ್ನ, ಆಸ್ಥಾನದ ವಿದ್ವಾಂಸರನ್ನ, ಮಂತ್ರಿಗಳನ್ನ ಕಂಡು ಮಾತಾಡಿ ಹೋಗಿ ಬರುತ್ತೇನೆ ಎಂದು ಹೇಳಿ ದ್ವಾರಕಾಪುರಿಗೆ ಕೃಷ್ಣ ಬಂದ ಎಂಬಲ್ಲಿಗೆ ಕುಮಾರವ್ಯಾಸ ವಿರಚಿತ ಮಹಾಭಾರತದ ಆದಿಪರ್ವ ಮುಕ್ತಾಯವಾಗುತ್ತದೆ. ಇತಿ ಶ್ರೀಮದ ಚಿಂತ್ಯ ಮಹಿಮ ಗದುಗು ವೀರ ನಾರಾಯಣ ಚರಣಾರವಿಂದ ಮಕರಂದ ಮಧುಪಾನ ಪುಷ್ಪವಚ ಷಟ್ಪದೀ ನಿಕಾಯ ಶ್ರೀಮತ್ಕುಮಾರಂ ವ್ಯಾಸ ಯೋಗೀಂದ್ರ ವಿರಚಿತಮಪ್ಪ ಕರ್ನಾಟ ಭಾರತ ಕಥಾಮಂಜರಿಯೊಳ್ ಆದಿಪರ್ವ ಸಮಾಪ್ತವಾದುವು. ಚೋರ ನಿಂದಿಸಿ ಶಶಿಯ ಬೈದಡೆ ಕ್ಷೀರವನು ಕ್ಷಯ ರೋಗಿ ಹಳಿದರೆ ವಾರಣಾಸಿಯ ಹೆಳವ ನಿಂದಿಸಿ ನಕ್ಕರೇನಹುದು ಭಾರತದ ಕಥನ ಪ್ರಸಂಗವ ಕ್ರೂರ ಕರ್ಮಿಗಳೆತ್ತ ಬಂದರೂ ಭಾರತದ ಕಥನ ಪ್ರಸಂಗವ ಕ್ರೂರ ಕರ್ಮಿಗಳು ಎತ್ತ ಬಲ್ಲರು ಘೋರರೌರವನ್ನು ಕೆಡಿಸುವು ಕೇಳ್ದ ಸಜ್ಜನರ ಈ ಮಹಾಕೃತಿಯನ್ನ ಓದುವುದರಿಂದ ಹೇಳುವುದರಿಂದ ನಮಗೆ ಏನು ಲಾಭ, ಫಲ ಯಾವುದು? ವೇದ ಪಾರಾಯಣದ ಫಲ ಗಂಗಾದಿ ತೀರ್ಥ ಸ್ನಾನ ಫಲ ಕೃಚ್ಛ್ರಾದಿ ತಪಸ್ಸಿನ ಫಲವು ಜ್ಯೋತಿಷ್ಠೋಮಯಾಗ ಫಲ ಮೇದಿನಿಯ ನೊಲಿದಿತ್ತ ಫಲ ವಸ್ತ್ರಾದಿ ಕನ್ಯಾದಾನ ಫಲವ ಕುರು ಆದರಿಸಿ ಆದರಿಸಿ ಆದರಿಸಿ ಭಾರತದೊಳು ಒಂದಕ್ಷರವಗೆ ದರಿಗೆ ಮೂರು ಬಾರಿ ಹೇಳುತ್ತಿದ್ದಾರೆ, ಆದರಿಸಿ ಆದರಿಸಿ ಆದರಿಸಿ ಒಂದಕ್ಷರವ ಕೇಳ್ದರಿಗೆ ಎಂದು. ಗಮಕ ವಿದ್ವಾನ್ ಹೊಸಹಳ್ಳಿಯ ರಾಮಶಾಸ್ತ್ರಿಗಳ ಮಗ ಕೇಶವಮೂರ್ತಿಗಳು ಮನಸ್ಸು ಮಾತು ಕೃತಿ ಮೂರಕ್ಕೂ ಈ ಮಹಾಭಾರತ ನೆರವಾಗಬೇಕು ಎನ್ನುತ್ತಿದ್ದಾರೆ. ಶ್ರವಣ ಮನನ ನಿಧಿಧ್ಯಾಸನ. ಕೇಳ್ದರಿಗೆ ಎಂದರೆ ಬರೀ ಕೇಳುವವರಿಗೆ ಮಾತ್ರವಲ್ಲ, ಸಕಲ ಫಲಗಳು ಯಾರಿಗೆ ದೊರಕುತ್ತವೆ? ಕೇಳ್ದು ಅದರಂತೆಯೇ ನಡೆದುಕೊಂಡವರಿಗೆ ಎನ್ನುತ್ತಿದ್ದಾರೆ. ಎಲ್ಲಿ ಫಲ ನಮಗೆ ಬಹಳ ಮುಖ್ಯ, ಮತ್ತೊಮ್ಮೆ ಕೇಳೋಣವೆ. ವೇದ ಪಾರಾಯಣದ ಫಲ ಗಂಗಾದಿ ತೀರ್ಥ ಸ್ನಾನ ಫಲ ಕೃಚ್ಛ್ರಾದಿ ತಪಸ್ಸಿನ ಫಲವು ಜ್ಯೋತಿಷ್ಠೋಮಯಾಗ ಫಲ ಮೇದಿನಿಯ ನೊಲಿದಿತ್ತ ಫಲ ವಸ್ತ್ರಾದಿ ಕನ್ಯಾದಾನ ಫಲಬಹುದು ಆದರಿಸಿ ಆದರಿಸಿ ಆದರಿಸಿ ಭಾರತದೊಳು ಒಂದಕ್ಷರವಗೆ ದರಿಗೆ ವೇದ ಪಾರಾಯಣದ ಫಲ. ಈ ವೇದ ಪುರುಷ ಯಾರು ಯಾರು? ವೇದ ಪುರುಷನ ಸುತನ ಸುತನ ಸಹೋದರನ ಹೆಮ್ಮಗನ ಮಗನ ತಲೋದರಿಯ ಮಾತುಳನ ರೂಪನ ಅತುಲ ಭುಜ ಬಲದಿ ಕಾದಿ ಗೆಲಿದನ ಅಣ್ಣನಂವಯನಾದಿನಿಯ ಜಠರದಲ್ಲಿ ಜನಿಸಿದ ಅನಾದಿಮೂರುತಿ ಸಲಹೋ ಅನಾದಿಮೂರುತಿ ಸಲಹೋ ಗದುಗಿನ ವೀರ ನಾರಾಯಣ ಹೇಮಕುರ ಶೃಂಗಾಭರಣದಲ್ಲಿ ಕಾಮಧೇನು ಸಹಸ್ರ ಕಪಿಲಯ ಸೋಮಸೂರಿಯ ಗ್ರಹಣದಲ್ಲಿ ಸುರನದಿಯ ದೀರದನಿ ಶ್ರೀ ಮುಕುಂದಾರ್ಪಣವೆನಿಸಿ ಶ್ರೀ ಮುಕುಂದಾರ್ಪಣವೆನಿಸಿ ಶತಭೂಮಿ ದೇವರಿಗಿತ್ತ ಫಲಬಹುದು ಈ ಮಹಾಭಾರತದೊಳು ಒಂದಕ್ಷರವಗೇಂದರಿಗೆ ಭಾಗವತದಲ್ಲಿ ಬರುವ ದಶಾವತಾರಗಳ ಕಥೆಯ ಪ್ರಕಾರ ವೈಕುಂಠದಲ್ಲಿ ಮಹಾವಿಷ್ಣುವಿನ ಅರಮನೆಯ ಕಾವಲುಗಾರರಾಗಿ ಜಯ ವಿಜಯರು ಇರುತ್ತಾರೆ. ಒಮ್ಮೆ ಮೈ ಮರೆತು ಕರ್ತವ್ಯಲೋಪದೋಷಕ್ಕೆ ಗುರಿಯಾಗಿ ಸನಕಾದಿ ಜೀವನ್ಮುಕ್ತರ ಶಾಪಕ್ಕೆ ಗುರಿಯಾಗುತ್ತಾರೆ. ಭೂಲೋಕದಲ್ಲಿ ವಿಷ್ಣುದ್ವೇಷಿಗಳಾಗಿ 3 ಜನ್ಮ ಎತ್ತಿ ಪುನಃ ವೈಕುಂಠಕ್ಕೆ ಬರಬಹುದು ಎಂದು ಅನುಮತಿಯನ್ನು ಪಡೆಯುತ್ತಾರೆ. ಕೃತಯುಗದಲ್ಲಿ ಹಿರಣ್ಯಾಕ್ಷ ಹಿರಣ್ಯಕಶಿಪು ಆಗಿ ಲೋಕ ಕಂಟಕರಾಗುತ್ತಾರೆ. ಮಹಾವಿಷ್ಣು ವರಾಹ ನರಸಿಂಹ ಅವತಾರ ಮಾಡಿ ಇವರಿಬ್ಬರನ್ನು ಸಂಹರಿಸುತ್ತಾನೆ. ತ್ರೇತಾಯುಗದಲ್ಲಿ ರಾವಣ ಕುಂಭಕರ್ಣರಾಗಿ ಹುಟ್ಟಿ ಪಾಪಕಾರ್ಯದಲ್ಲಿ ತೊಡಗುತ್ತಾರೆ. ಮಹಾವಿಷ್ಣುವೇ ಶ್ರೀರಾಮನಾಗಿ ಅವತರಿಸಿ ಇಬ್ಬರನ್ನು ಕೊಲ್ಲುತ್ತಾನೆ. ದ್ವಾಪರ ಯುಗದಲ್ಲಿ ಶಿಶುಪಾಲ ದಂತವಕ್ರರಾಗಿ ಹುಟ್ಟಿ ಧರ್ಮ ಸಂಸ್ಥಾಪನೆಯ ಕಾರ್ಯದಲ್ಲಿ ತೊಡಗಿದ್ದ ಶ್ರೀಕೃಷ್ಣನನ್ನು ದ್ವೇಷಿಸಿ ಅವನಿಂದ ಹತರಾಗುತ್ತಾರೆ. ಕೃಷ್ಣನಾಗಿ ಬಂದ ವಿಷ್ಣುವು ಲೋಕವನ್ನು ದುಷ್ಟರ ಕಾಟದಿಂದ ರಕ್ಷಿಸುತ್ತಾನೆ. ಇದು ನಡೆದದ್ದು ಸಭಾಪರ್ವದಲ್ಲಿ ಮಾತ್ರವಲ್ಲ, ಭಾರತದಲ್ಲಿ ಧರ್ಮರಾಜ್ಯ ಸ್ಥಾಪನೆಗಾಗಿ ಸಂಕಲ್ಪಿಸಿದ ಶ್ರೀಕೃಷ್ಣ ಅವನ ಕಾಲದಲ್ಲಿದ್ದ ಜರಾಸಂಧಾದಿ ದುಷ್ಟ ರಾಜರನ್ನ ಅವರ ದಬ್ಬಾಳಿಕೆಯನ್ನು ಕೊನೆಗಾಣಿಸುತ್ತಾನೆ. ಧೃತರಾಷ್ಟ್ರ ಮಹಾರಾಜ ತನ್ನ ಮಗ ದುರ್ಯೋಧನ, ಅವನ ದುಷ್ಟ ಬಂಧುಗಳು ಮಿತ್ರರೂ ಆದ ಶಕುನಿ, ದುಶಾಸನ, ಕರ್ಣರ ಕುತಂತ್ರಕ್ಕೆ ಕಪಟಕ್ಕೆ ಹೇಗೆ ಬಲಿಯಾಗುತ್ತಾನೆ ಎಂಬುದರ ಚಿತ್ರ ಇಲ್ಲಿ ಇದೆ. ಎಲ್ಲಕ್ಕಿಂತ ಮಿಗಿಲಾಗಿ ದೈವವನ್ನೇ ಅಲುಗಾಡಿಸುವ ಶಕ್ತಿ ಒಂದು ಇದೆ, ಅದನ್ನೇ ವಿಧಿ ಎನ್ನುತ್ತಾರೆ ಎಂಬ ಲೋಕೋಕ್ತಿ ಅದೆಷ್ಟು ನಿಜ ಎಂಬುದನ್ನು ನಾವು ಕಾಣುವುದು ಸಭಾಪರ್ವದಲ್ಲಿ. ಪ್ರಾಜ್ಞನೂ ವಿವೇಕಿಯೂ ಸಕಲ ಶಾಸ್ತ್ರಗಳ ಪಾರಂಗತನೂ ಆದ ಧರ್ಮರಾಜ ಎಡವುತ್ತಾನೆ, ವಿಧಿ ಅವನನ್ನು ಜಾಲಾಡಿಬಿಡುತ್ತದೆ. ಯಾಜ್ಞಸೇನೆಯು ಪಂಚಪಾಂಡವರ ಕೈ ಹಿಡಿದವಳು, ಪಟ್ಟ ಮಹಿಷಿಯು ಶ್ರೀಕೃಷ್ಣನ ಬಂಧುವೂ ಆಗಿದ್ದ ದ್ರೌಪದಿಯನ್ನು ತುಂಬಿದ ಸಭೆಗೆ ದರ ದರ ಎಳೆದುಕೊಂಡು ಬಂದು ವಿವಸ್ತ್ರಳನ್ನಾಗಿಸಿ ಅವಮಾನಪಡಿಸುವಂತಹ ಹೇಯ ಕಾರ್ಯದಲ್ಲಿ ತೊಡಗುವ ದುಷ್ಟ ಚತುಷ್ಟಯರಾದ ದುರ್ಯೋಧನ, ಶಕುನಿ, ದುಶಾಸನ, ಕರ್ಣರ ಅನಾಗರಿಕತೆಯನ್ನು ಕಾಣುತ್ತೇವೆ ಸಭಾಪರ್ವದಲ್ಲಿ. ಸಾಮ್ರಾಟನಾಗಿ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡಬೇಕಾಗಿದ್ದ ಧರ್ಮರಾಜ ಪತ್ನಿಯ ಸೋದರರ ಜೊತೆ ವನವಾಸಕ್ಕೆ ಹೊರಡುತ್ತಾನೆ. ಇವೆಲ್ಲವನ್ನು ನಾವು ಕಾಣುವುದು ಮುಂದಿನ ಸಭಾಪರ್ವದಲ್ಲಿ. ಕವಿ ಕುಮಾರವ್ಯಾಸ ಇಂಥ ವೈಪರೀತ್ಯಗಳನ್ನು ಕಾಲವಾವನ ನಾವಪರಿಯಲಿ ಕೀಳು ಮಾಡದು ಎಂಬ ಒಂದೇ ಮಾತಿನಲ್ಲಿ ತಿಳಿಸುತ್ತಾನೆ. ಅರಮನೆಗೆ ನಡೇ, ಅರಮನೆಗೆ ಹೋಗು, ದ್ರುಪದ ನಂದನೆ ಕರೆಸಿದರೆ ನೀ ಹೋಗು, ದ್ರೌಪದಿ ಕರೆಸಿದರೆ ಒಳಕ್ಕೆ ಹೋಗು. ನಿರುತವ ನರುಹದಿರು, ನೀ ಯಾರು ಎಂಬುದನ್ನು ತಿಳಿಸಬೇಡ. ತುರುಗಾಹಿಗಳ ಮಗಳೆಂದು ನುಡಿಸಾಕು. ಯಾರಮ್ಮ ನೀನು ಅಂತ ಕೇಳಿದರೆ ಗೊಲ್ಲರ ಮಗಳು ಅನ್ನು. ಅರಸಿಮಿಗೆ ಮನ್ನಿಸುವಳು. ಆದರೆ ಸುಭದ್ರೆ ಹೆದರ್ಕೋಬೇಡ, ರಾಣಿ ನಿನ್ನನ್ನು ಆದರ ಗೌರವದಿಂದ ಕಾಣುತ್ತಾಳೆ, ಸುಸಂಸ್ಕೃತೆ ಆಕೆ. ಅಲ್ಲಿರು ಅಲ್ಲಿರು, ಕರೆಸಿಕೊಂಬೆನು ಬಳಿ ಕಲೆಂದು. ನಾ ಬಂದ ಮೇಲೆ ನಿನ್ನನ್ನು ಕರೆಸಿಕೊಳ್ಳುತ್ತೇನೆ. ಈ ಸರಸಿಜಾಕ್ಷಯ ಕಲುಹಿದನು ನಿಜ ರಾಜ ಮಂದಿರಕ್ಕೆ. ಆಮೇಲೆ ಎಲ್ಲ ಸರಿಯಾಗಿ ಖುಷಿಯಾಗಿರೋಣ. ಹೆದರಬೇಡ, ಧೈರ್ಯವಾಗಿ ಹೋಗು, ಧೈರ್ಯವಾಗಿ ಹೋಗು ಅಂತ ಹೇಳಿ ತನ್ನ ಅರಮನೆಗೆ ಕಳಿಸಿದ. ಸುಭದ್ರೆ ನಡೆದು ಬರುತ್ತಿದ್ದರೆ ಊರ ನಾರಿಯರೆಲ್ಲ ಈಕೆಯ ರೂಪ ಲಾವಣ್ಯ ಕಂಡು ಬೆರಗಾದರಂತೆ. ಬಿಟ್ಟ ಕಣ್ಣು ಮುಚ್ಚದೇ ನೋಡುತ್ತಿದ್ದಾರಂತೆ. ಯಾರೀಕೆ, ಹೊಸ ಹೆಂಗಸು ಅಂತ ಕುತೂಹಲದಿಂದ ನೋಡುತ್ತಿದ್ದಾರಂತೆ. ನೇರ ಅರ್ಜುನನ ಅರಮನೆ ಯಾವುದು ಎಂದು ವಿಚಾರಿಸಿಕೊಂಡು ಅಲ್ಲಿಗೆ ಬರೋಣ. ದ್ರೌಪದಿಯ ಸೇವಕಿಯರು ಒಳಕ್ಕೆ ಹೋಗಿ, ಅಮ್ಮ ಯಾರೋ ಬಂದಿದ್ದಾರೆ, ಹೆಂಗಸು ನಿಮ್ಮನ್ನು ಕಾಣಬೇಕಂತೆ. ನೋಡುವುದಕ್ಕೆ ಲಕ್ಷಣವಾಗಿದ್ದಾರೆ ಅಮ್ಮ ಅಂದ್ರಂತೆ. ದ್ರೌಪದಿಯು ಕರೆಸಿಕೊಂಡು, ನೀ ಯಾರಮ್ಮ ಅಂತ ಕೇಳಿದಳು. ಪಾರ್ಥ ಹೇಳಿಕೊಟ್ಟದ್ದನ್ನೆಲ್ಲ ಕಂಠಪಾಠ ಮಾಡಿದ್ದಳು, ಗಿಳಿಪಾಠದಂತೆ ಒಪ್ಪಿಸುತ್ತಿದ್ದಾಳಂತೆ. ಕರೆಸಿ ಕಾಣಿಸಿಕೊಂಡು ಕರೆಸಿ ಕಾಣಿಸಿಕೊಂಡು ಪಾಂಡವರ ರಸಿ ಬೆಸಗೊಳ್ಳಲು ಈಕೆ ಪಾರ್ಥನ ಪರುಠವದ ಮಾತುಗಳನೆಂದಳು ನಗೆಯ ಮೊಳೆ ಮಿನುಗೆ. ಹೇಳುತ್ತಿದ್ದಂತೆ ಅವಳಿಗೆ ನಗು ಬಂದು ಬಿಟ್ಟಿದ್ದಂತೆ. ಸುಳ್ಳು ಹೇಳಿ ರೂಢಿ ಇಲ್ಲದ ಹೆಣ್ಣು ಮಕ್ಕಳು ಹಲವರು ಇಂದಿಗೂ ಹೀಗೇ ಮಾಡುತ್ತಾರೆ. ಏನು ಗೊಲ್ಲರ ಮಗಳೇ ನೀನು? ಸುರಭುಜಂಗಮವಧುವೋ ನೀನರ ಸುಮಗಳೋ ತಂಗೀ. ಸುರಭುಜಂಗಮವಧುವೋ ನೀನರ ಸುಮಗಳೋ ತಂಗೀ. ನೀ ಗೊಲ್ಲರ ಮಗಳೇ, ನೀ ಗೊಲ್ಲರ ಮಗಳೇ, ಪುಸಿ ಎನ್ನುತ್ತ ತಲೆದೂಗಿದಳು ಬಾಂಚಾಳೆ. ದ್ರೌಪದಿ ಏನು ಸಾಮಾನ್ಯವೇ, ರಾಜಕುಮಾರಿಯೇ ಇರಬೇಕು ನೀನು. ನೀ ಹೇಳುವುದು ಸುಳ್ಳು ಅನಿಸುತ್ತದೆ ನನಗೆ, ನಿಜ ಹೇಳು, ಗೊಲ್ಲರ ಹುಡುಗಿಯೇ ನೀನು ಅಂತ ದ್ರೌಪದಿ ಹೇಳುವಷ್ಟರಲ್ಲಿ ಡಂಗುರ ಬಾರಿಸುತ್ತ, ಅರ್ಜುನ ಬಂದ, ಎದುರುಗೊಳ್ಳಲು ಪುರಜನರೆಲ್ಲ ಬನ್ನಿ, ಬೇಗ ಬನ್ನಿ ಅಂತ ಘೋಷಿಸಿದರು. ಮಸಗಿದ ಬುದ್ಧಿಸಾಲ ತತಿ ಘಜ್ಜಿಸಿದವು ಅರ್ಜುನ ಬಂದನಿದೆ ಎಂದು ಹೊಸಗೆ ವಾತಿನೊಳೂರ ಸುಳಿದರು ದೂತರಲ್ಲಲ್ಲಿ. ಅರ್ಜುನ ಬಂದ, ಸ್ತ್ರೀಯರೆಲ್ಲ ಆರತಿ ಎತ್ತಿ ನೆತ್ತಿಗೆ ತಿಲಕವನ್ನು ಇಟ್ಟು ಸ್ವಾಗತಿಸುತ್ತಾರೆ. ಶಶಿಮುಖಿಯರ ಉಪಾರತಿಯ ಮಿಗಿಲಸೆ ಬರತುದಾವಳಿಯ ಕಾಂತ ವಿಸರನೂಕಿತು ಪಾರ್ಥ ಹೊಕ್ಕನ್ ರಾಜಮಂದಿರ. ಬಂದ, ಧರ್ಮರಾಜ ಭೀಮರಿಗೆ ನಮಸ್ಕಾರ ಮಾಡಿದ, ನಕುಲ ಸಹದೇವರನ್ನ ತಬ್ಬಿಕೊಂಡ, ದೇಶಾಂತರ ಹೋಗಿ ಕ್ಷೇತ್ರಾಟನೆ ಮಾಡಿ ನಡೆದದ್ದನ್ನೆಲ್ಲ ಸಂಕ್ಷೇಪವಾಗಿ ಹೇಳಿದ. ಅರಸ ಭೀಮರಿಗೆರಗೇ ನಕುಲಾದ್ಯರನ್ನು ಕಾಣಿಸಿಕೊಂಡು ಅರಸ ಭೀಮರಿಗೆರಗಿ ನಕುಲಾದ್ಯರನ್ನು ಕಾಣಿಸಿಕೊಂಡು ದೇಶಾಂತರದ ತೀರ್ಥೋನ್ನತಿಯನು ಆವೃತ್ತಾಂತ ಸಂಗದಿಯ. ಶ್ರೀಕೃಷ್ಣನನ್ನು ಕಂಡದ್ದನ್ನ ಅವನ ದರ್ಶನದಿಂದ ಆದ ಕನ್ಯಾಲಾಭದ ಬಗೆಗೆ ವಿವರವನ್ನು ತಿಳಿಸಿದ. ಮುರಹರನ ಸಂಹೃದವನು ಮುರಹರನ ಸಂಹೃದವನು ಆತನ ಕರುಣ ಕನ್ಯಾಲಾಭವನು ವಿಸ್ತರಿಸಿ ಪರುಷಾಂಬುಧಿಯೊಳದ್ದಿದನು ಅಗ್ರಜಾನುಜರ. ಎಲ್ಲರೂ ಹರ್ಷಾಂಬುಧಿಯಲ್ಲಿ ಮಿಂದು ಆನಂದ ತುಂದಿಲರಾದರು. ಅರಸ ಜನಮೇಜಯ ಕೇಳು. ಅರಸ ಕೇಳ ದ್ರೌಪದಿಯ ಮನ ಬರಿಸಿ ಬೇರರ ಮನೆಯೊಳಿಕೆಯ ನಿರಿಸಿದನು ಹರುಷದಲ್ಲಿ ಕಳೆದರು ಕಾಲ ವಿಭ್ರಮವ ಇರನಿರನು ಪಾರ್ಥಗೆ ಸುಭದ್ರೆಗೆ ವರಕುಮಾರಕನುದಿಸಿದನು ಇರನಿರನು ಪಾರ್ಥಗೆ ಸುಭದ್ರೆಗೆ ವರಕುಮಾರಕನುದಿಸಿದನು ವಿಸ್ತರಣವಾಯಿತು ಅಭಿಮನ್ಯುವಿನ ಜನನೋತ್ಸವಾಭ್ಯುದಯ ದ್ರೌಪದಿಯ ಮನಸ್ಸನ್ನು ಒಪ್ಪಿಸಿ ಸುಭದ್ರೆಯನ್ನು ಬೇರೆ ಅರಮನೆಯೊಂದರಲ್ಲಿ ವಾಸ ಮಾಡುವಂತೆ ಏರ್ಪಾಡು ಮಾಡಿದ. ಸಂತೋಷವಾಗಿ ಕಾಲ ಕಳೆದರು. ಹೀಗೆಯೇ ಸಂತೋಷದಿಂದ ಇರಲು ಸಕಾಲದಲ್ಲಿ ಸುಭದ್ರೆಗೆ ಪುತ್ರೋತ್ಸವವಾಯಿತು. ಆ ಕುಮಾರನಿಗೆ ಅಭಿಮನ್ಯು ಎಂದು ನಾಮಕರಣ ಮಾಡಿದರು. ಅವನ ಮೊಮ್ಮಗನೇ ನೀನು ಜನಮೇಜಯ ಅಂದರು ವೈಶಂಪಾಯನರು. ಅಭಿಮನ್ಯು ಹುಟ್ಟಿದ ಕೂಡಲೇ ಶುಭ ಸೂಚನೆಗಳಾದವು, ದೇವದುಂದುಭಿ ಮೊಳಗಿದವು. ಕೇಳು ಜನಮೇಜಯ ಧರಿತ್ರೀ ಬಾಲ ಪಾರ್ಥ ಸುಭದ್ರಯನ್ ಭೂಬಾಲ ತಿಲಕನು ಜನಿಸಿದ ನನೈ ಜಾತ ಮಾತ್ರದನಿ ಮೇಲು ಮೊಳಗಿನ ದುಂದುಭಿಯ ದಿವಿಜಾಳಿಗಳ ಹೂವಳೆಯ ಹರುಷದ ಮೇಲವದ ಮೈಸಿರಿಯನು ಏನನೆಂಬೆನು ಧನಂಜಯನ. ಅಭಿಮನ್ಯುವು ಶುಕ್ಲ ಪಕ್ಷದ ಚಂದ್ರನಂತೆ ಬೆಳೆಯುತ್ತಿದ್ದ. ಶ್ರೀಕೃಷ್ಣನಿಗೆ ತನ್ನ ಮುದ್ದು ತಂಗಿ ಸುಭದ್ರೆಯ ಮಗ ಅಭಿಮನ್ಯುವಿನ ಮೇಲೆ ಮೊದಲಿಂದಲೂ ಬಲು ಪ್ರೀತಿ. ಅಲ್ಲದೆ ತಾನೇ ನಿಂತು ಬಹಳ ಶ್ರಮಪಟ್ಟು ಮಾಡಿದ ಮದುವೆ ಅರ್ಜುನ ಸುಭದ್ರೆಯರದು. ಚಿಕ್ಕಂದಿನಿಂದಲೇ ಅರ್ಜುನ ಮಗನಿಗೆ ತಾ ಕಲಿತಿದ್ದ ದಿವ್ಯಾಸ್ತ್ರ ಪ್ರಯೋಗಗಳನ್ನು ಕಲಿಸಿದ. ಅಭಿಮನ್ಯು ಎಲ್ಲವನ್ನೂ ಕಲಿತ, ಕುಶಲಿಯಾದ. ಕಲಿತನಕ್ಕೆ ನೆಲೆಯಾಯಿತು ಭುಜದ ಗಳಿಗೆ ಗಾಸ್ಪದವಾಯಿತು ನಿಜ ಚಾಪಲ ಬಿಸುಟಲು ವೀರಸಿರಿ ವಿಕ್ರಮದ ಸಿರಿ ಸಹಿತ ಹಳಿಗು ಕಳವಳ ಭೀತಿ ಭಂಗ ಸ್ಖಲನ ಕಂಪನವೆಂಬವು ಆತನ ನೆಲಲ ಸೀಮೆಯ ಸೋಂಕಲಂಬವು ಹಳಿಗು ಕಳವಳ ಭೀತಿ ಭಂಗ ಸ್ಖಲನ ಕಂಪನವೆಂಬವು ಆತನ ನೆಲಲ ಸೀಮೆಯ ಸೋಂಕಲಂಬವು ಭೂಪ ಕೇಳದ. ಹುಣ್ಣಿಮೆಯ ಚಂದ್ರನಂತೆ ನೋಡಲು ಬಲು ಸುಂದರ ಅಭಿಮನ್ಯು. ತಂದೆ ತಾಯಿಯರ ದೊಡ್ಡಪ್ಪ ಚಿಕ್ಕಪ್ಪಂದಿರ ಅಚ್ಚುಮೆಚ್ಚಿನ ಕುವರನಾಗಿ ಬೆಳೆದ. ದ್ರೌಪದಿಗೂ ಕಾಲಕ್ರಮದಲ್ಲಿ 5 ವರ್ಷಗಳಲ್ಲಿ 5 ಪತಿಗಳಿಂದ 5 ಮಕ್ಕಳು ಹುಟ್ಟಿದರು. ಯಮಸುತಗೆ ಭೀಮಗೆ ಕಿರೀಟಿಗೆ ಯಮಳರಿಗೆ ಸುಕುಮಾರ ಕರುಣಿಯ ರಮಣಿಯಲ್ಲಿ ಜನಿಸಿದರು ಶ್ರುತ ಸೋಮಕನು ಪ್ರತಿವಿಂಧ್ಯ ವಿಮಲ ಶ್ರುತ ಕೀರ್ತಿ ಪ್ರತಾಪೋತ್ತಮನು ಶ್ರುತ ಸೇನಾಖ್ಯನು ಉರು ವಿಕ್ರಮ ಶತಾನೀಕಾಭಿಧಾನರು ಧ್ರುವದ ತನುಜಯಲಿ ಜನಿಸಿದರು. 5ರಿಗೂ 1 ವರ್ಷ ಒಬ್ಬೊಬ್ಬರಲ್ಲಿ ಒಬ್ಬೊಬ್ಬ ಮಗ ಹುಟ್ಟಿದ. ಏಕವರ್ಷಾಂತರಾಸ್ತ್ವೇತೆ ದ್ರೌಪದೇಯ ಯಶಸ್ವಿನಃ ಅನ್ವಜಾಯಂತ ರಾಜೇಂದ್ರ ಪರಸ್ಪರ ಹಿತೈಹಿನದ. ಪರಸ್ಪರ ಅನ್ಯೋನ್ಯವಾಗಿ ಬೆಳೆದರು. ಕುಲಪುರೋಹಿತರಾದ ಧೌಮ್ಯರು ಈ ಐವರು ಮಕ್ಕಳಿಗೆ ಧರ್ಮರಾಜನ ಮಗ ಪ್ರತಿವಿಂದ್ಯ, ಭೀಮಸೇನನ ಮಗ ಸುತಸೋಮ, ಅರ್ಜುನನ ಮಗ ಶ್ರುತಕರ್ಮ, ನಕುಲ ಸಹದೇವರ ಮಕ್ಕಳು ಶತಾನೇಕ ಶ್ರುತಸೇನರಿಗೆ ಕ್ರಮವಾಗಿ ಜಾತಕರ್ಮಾದಿಗಳನ್ನು ಮಾಡಿ ನಾಮಕರಣ ಮಾಡಿದರು. ಬಾಲಕರು ಬೆಳೆದರು, ಉಪನಯನವಾಯಿತು, ಬ್ರಹ್ಮೋಪದೇಶ ಪಡೆದು ಧೌಮ್ಯರಿಂದಲೇ ವೇದಾಧ್ಯಯನವನ್ನು ಕಲಿತರು. ಅರ್ಜುನನು ಅವರಿಗೆಲ್ಲ ಧನುರ್ವಿದ್ಯೆ ಕಲಿಸಿದ. ಕೃತ್ವಾಚ ವೇದಾಧ್ಯಯನಂ ಕೃತ್ವಾಚ ವೇದಾಧ್ಯಯನಂ ತತಸ್ಸುಚರಿತಂ ವ್ರತಃ ಜಗೃಹುಸ್ಸರ್ವಮಿಶ್ವಸ್ತ್ರಂ ಅರ್ಜುನಾದಿವ್ಯಮಾನುಜಂ. ಮಕ್ಕಳೆಲ್ಲ ವೀರಶೂರರಾಗಿ ವಿದ್ಯಾವಂತರಾಗಿ ಬೆಳೆಯುತ್ತಿದ್ದುದನ್ನು ಕಂಡು ಪಾಂಡವರು ಸಂಭ್ರಮದಿಂದ ಕಾಲ ಕಳೆಯುತ್ತಿದ್ದರು. ಈ ಮೊದಲೇ ಮಕ್ಕಳ ಬಗೆಗೆ ಹೇಳಿ ಕಳಿಸಿದ ಕೂಡಲೇ ಹರ್ಷವಾರ್ತೆಯನ್ನು ಕೇಳಿ ಶ್ರೀಕೃಷ್ಣ ಬಲರಾಮನೊಂದಿಗೆ ವಸುದೇವ ದೇವಕಿಯರೊಂದಿಗೆ ಬಂದ. ಬಾಂಧವರು ಹಲವರು ಬಂದರು. ಪುತ್ರೋತ್ಸವ ಕೇಳಬೇಕೇ? ಇವರು ಕಳುಹಿದ ಹರುಷವಾರ್ತಾಶ್ರವಣ ರಸದಲ್ಲಿ ಮನ ಮುಳುಗಿ ಯಾದವ ಶಿರೋಮಣಿ ರಾಮ ವಸುದೇವಾದಿಗಳು ಸಹಿತ ಇವರ ಪುರ ಕೈ ತಂದರು. ಇವರು ಉತ್ಸವದಿ ದಿಗೊಂಡು ಹೊಸಗೆಯಲಿ ಬಾಂಧವರ ಸಂಭಾವಿಸಿದರೆ ಯಮನಂದನಾದಿಗಳು. ಹಬ್ಬ! ಎಂಥ ದೊಡ್ಡ ಮನುಷ್ಯ, ಸುಸಂಸ್ಕೃತ, ಎಂತಹ ಮಹಾತ್ಮ ಕೃಷ್ಣ! ಬದುಕಿದ್ದಾಗಲೇ ಭಗವಂತ ಇವನು ಎನಿಸಿಕೊಂಡವನು. ವೇದಗಳಿಗೆ ಸಿಗದಂಥವನು ಬಂದಿದ್ದಾನೆ. ಅರಸಿಕಾಣವು ವೇದಕತಿ ಅರಸಿಕಾಣವು ವೇದಕತಿ ತಾನರಸಿ ಬಂದನು ಭಕ್ತರನ್ ತನಗೆರಗಿ ಮೆಚ್ಚಿಸಲರಿಯರು ಅಜರುದ್ರಾಮರೇಶ್ವರರು. ಎರಗುವನು ಯಮಜಂಗೆ ಎರಗುವನು ಯಮಜಂಗೆ ತನ್ನನು ಕುರುಹುಗಾಣವು ವೇದಶಿರವು ತನ್ನನು ಕುರುಹುಗಾಣವು ವೇದಶಿರವು ಇದು ಮರವೆಯೋ ತನ್ನನು ಕುರುಹುಗಾಣವು ವೇದಶಿರವು ಇದು ಮರವೆಯೋ. ಹರಿಬಂದು ಕಂಡನು ಧರ್ಮನಂದನ. ಕೃಷ್ಣ ಹೇಗೆ ನಡೆದುಕೊಳ್ಳುತ್ತಿದ್ದಾನೆ? ಧರ್ಮಜನಿಗೆ ನಮಸ್ಕಾರ ಮಾಡುತ್ತಾನೆ. ಧರ್ಮಜ ಕೃಷ್ಣನನ್ನ ಎತ್ತಿ ತಬ್ಬಿಕೊಳ್ಳುತ್ತಿದ್ದಾನೆ. ಈ ದೃಶ್ಯವನ್ನ ಕಾಣುವುದೇ ಒಂದು ಭಾಗ್ಯ ಅನ್ನುತ್ತಾನೆ ಕವಿ ಕುಮಾರವ್ಯಾಸ. ಲೀಲೆಯೋ ಇದು ಮೇನು ಕೃಷ್ಣನ ಬಾಲ ಕೇಳಿಯ ನೆನಗೋ ನೀಲೆಯೋ ಮೇನು ಕೃಷ್ಣನ ಬಾಲ ಕೇಳಿಯ ನೆನಗೋ ಬೊಮ್ಮದ ಕೌಳಿಕದ ಕಡು ಮಾಯೆಯೋ ಬೊಮ್ಮದ ಕೌಳಿಕದ ಕಣು ಮಾಯೆಯೋ ಶಿವ ಶಿವ ಮಹಾದೇವ ಕಾನಿಗೆದಗಿದ ಕೃಷ್ಣನನು ಭೂಪಾಲ ತೆಗೆದಪ್ಪಿದನು ಕಾಲಿಗೆರಗಿದ ಕೃಷ್ಣನನು ಭೂಪಾಲ ತೆಗೆದಪ್ಪಿದನು ನಿಗಮದ ಮೌಳಿ ತಲೆವಾಗಿದವು ನಿಗಮದ ಮೌಳಿ ತಲೆವಾಗಿದವು ಲಜ್ಜಾಭೂರಿ ಭಾವದನಿ ಕೃಷ್ಣನ ಈ ವರ್ತನೆಯನ್ನು ಕಂಡು ಉಪನಿಷತ್ತುಗಳು ನಾಚಿ ತಲೆಬಾಗಿದವಂತೆ. ಶ್ರೀಕೃಷ್ಣ ತನ್ನ ತಂಗಿಯ ಮಗ ಅಭಿಮನ್ಯುವಿಗೆ ಪಾಂಡವರ ಐವರು ಮಕ್ಕಳಿಗೆ ಉಡುಗೊರೆಗಳನ್ನು ಕೊಟ್ಟ. ಈತನು ಅರ್ಜುನನರ ಮನೆಯೊಳು ಅಭಿಜಾತನೆನಿಪ ಅಭಿಮನ್ಯುವನು ಸಂಪ್ರೀತಿಯಿಂದ ಪಿದನು ಅಭಿಮನ್ಯುವನು ಸಂಪ್ರೀತಿಯಿಂದಪ್ಪಿದನು ಕೊಟ್ಟನು ಬಾಲದೊಡಿಗೆಗಳ ಖ್ಯಾತ ಪಂಚದ್ರೌಪದಿಯ ಸಂಜಾತರನು ಮನ್ನಿಸಿ ಮಹಾವಿಭವಾತಿಶಯದನಿ ಪತಿಕರಿಸಿದನು ಪಾಂಡುನಂದನರ ಕೃಷ್ಣ ಅಲ್ಲೇ ಕೆಲ ಕಾಲ ತಂಗಿದ್ದ. ಬೇಸುಗೆಯ ಒಂದು ದಿನ ತುಂಬ ಸೆಕೆ. ಅರ್ಜುನ ಕೃಷ್ಣನಿಗೆ ಹೇಳಿದ, ಕೃಷ್ಣ ಸೆಕೆ ಹೆಚ್ಚಾಗಿದೆ, ನಮಗೆ ಬೇಕಾದವರನ್ನ ಜೊತೆ ಕರೆದುಕೊಂಡು ಯಮುನಾತೀರಕ್ಕೆ ಹೋಗಿ ಬರೋಣವೆ, ಬೆಳಿಗ್ಗೆ ಹೋಗಿ ಸಂಜೆ ಬಂದು ಬಿಡೋಣ ಅಂದ. ಕೃಷ್ಣನಿಗೂ ಅದೇ ಬೇಕಾಗಿದ್ದಿತು. ನೀರಲ್ಲಿ ಈಜಾಡಿ ಬರೋಣ ಅಂತಿದ್ದೆ, ನೀನು ಹಾಗೆಯೇ ಹೇಳಿದೆ, ನಾವು ಹೋಗಿ ಬರೋಣ ಅಂದ. ತಮಗೆ ಇಷ್ಟರಾದವರನ್ನ ಕರೆದುಕೊಂಡು ಯಮುನಾ ತೀರಕ್ಕೆ ಹೋದರು. ತೋಪುಗಳಲ್ಲಿ ವಿಹರಿಸಿದರು. ದ್ರೌಪದಿ ಸುಭದ್ರೆಯರೂ ಇದ್ದರು. ಆಟ ಆಡುತ್ತಾ ತಿಂಡಿ ತೀರ್ಥ ಸೇವಿಸುತ್ತಾ ಖುಷಿಯಾಗಿ ಇದ್ದರು. ಇವರೆಲ್ಲ ಹೀಗೆ ಕುಣಿದು ಕುಪ್ಪಳಿಸುತ್ತಾ ಇದ್ದಾಗ ಕೃಷ್ಣ ಅರ್ಜುನರಿಬ್ಬರೇ ಸ್ವಲ್ಪ ದೂರ ಹೋಗಿ ಏನೇನೋ ವಿಷಯಗಳನ್ನು ತಮ್ಮಿಬ್ಬರಿಗೇ ಸಂಬಂಧಿಸಿದ್ದನ್ನು ಮಾತಾಡುತ್ತಿದ್ದರು. ನದಿಯಿಂದ ದೂರ ಬಂದಿದ್ದಾರೆ, ದಾಹ ಆಯಿತು, ನೀರು ಹುಡುಕಿಕೊಂಡು ಒಂದು ಕೆರೆಯ ಬಳಿ ಬಂದರು. ಹರಿಧನಂಜಯರು ಒಂದು ದಿನ ಹರಿಧನಂಜಯರು ಮೃಗಹರಣ ಕೇಳಿ ಕಲಾಪದಲ್ಲಿ ಸಂಚರಿಸಿ ಬನದಲ್ಲಿ ಬಗಲ ಮಾರ್ಗ ಶ್ರಮದ ಭಾರದಲ್ಲಿ ಬರುತ ನೀರಡಿಸಿದರು ಬರುತ ನೀರಡಿಸಿದರು ಕಂಡರು ಸರಸಿಯನು ರಥ ಬಿಳಿದು ನೆಲಲಲಿ ಪರಿಹೃತ ಶ್ರಮರಾಗೆ ಹರಿಹೊಕ್ಕನು ಸರೋವರವ ಆ ಸಮಯದಲ್ಲಿ ಅಲ್ಲಿಗೆ ಒಬ್ಬ ಬಂದ. ನೋಡಿದರೆ ಬ್ರಾಹ್ಮಣ ಎನ್ನಬಹುದು ಹಾಗಿದ್ದ. ಆ ಸಮಯದಲ್ಲಿ ಬಂದನೊಬ್ಬನು ಭೂಸುರನು ಕಿಡಿಗಳ ತುಷಾರದ ಮೀಸೆಗಡ್ಡದ ಸುಳಿದಲೆಯ ಕಪ್ಪೊಗೆಯ ಜಂಜುಗಳ ಬಾಸರದ ಬಳಲುಡಿಗೆ ಮಟ್ಟಿಯ ಧೂಸರದ ಮೈದೊಡಿಗೆ ಮೆರೆಯೇ ವಿಲಾಸದಲ್ಲಿ ನಡೆದಂದನು ಅರ್ಜುನ ದೇವನಿದ್ದೆಡೆಗೆ. ಎತ್ತರವಾದ ಆಳು, ಮೈಕಟ್ಟು ಚೆನ್ನಾಗಿತ್ತು, ಚಿನ್ನದಂತಹ ಮೈಬಣ್ಣ, ಅಮಿತವಾದ ತೇಜಸ್ಸು. ಕೃಷ್ಣ ಅರ್ಜುನ ಇಬ್ಬರೂ ಆ ವಿಪ್ರನಿಗೆ ನಮಸ್ಕಾರ ಮಾಡಿದರು. ವೇದೋಕ್ತ ಆಶೀರ್ವಾದ ಮಾಡಿದ ಆ ದ್ವಿಜೋತ್ತಮ. ಅವನ ಧ್ವನಿ ಕೇಳಿ ಕೃಷ್ಣ ಅರ್ಜುನನ ಕಿವಿಯಲ್ಲಿ ಹೇಳಿದ, ಅರ್ಜುನ, ಇವನನ್ನು ನೋಡಿದರೆ ಸಾಕ್ಷಾತ್ ವೈಶ್ವಾನರ ಯಜ್ಞೇಶ್ವರ, ಎಲ್ಲವನ್ನೂ ಶುದ್ಧಗೊಳಿಸುವ ಪಾವಕನೇ. ಹೀಗೆ ಮನುಷ್ಯ ರೂಪದಲ್ಲಿ ಬಂದಿದ್ದಾನೆ ಎಂದು ನನಗನಿಸುತ್ತದೆ ಅರ್ಜುನ. ಹರಸಿ ವೇದಾರ್ಥವನು ಮಿಗೆ ವಿಸ್ತರಿಸಿ ಕೊಂಡಾಡಿದನು ವಿಪ್ರನ ಪರಮಯೋಗ್ಯತೆಗಾರು ಸರಿ ಪರಮೇಷ್ಠಿ ಹೊರತಾಗಿ ಅರ್ಜುನ ಕೈ ಮುಗಿಯುತ್ತಾ, ಸ್ವಾಮಿ ತಾವು ದಯಮಾಡಿಸಿದ್ದು ನಮ್ಮ ಭಾಗ್ಯ, ಅಪ್ಪಣೆ ಕೊಡೋಣವಾಗಲಿ, ತಮ್ಮ ಇಷ್ಟವನ್ನು ನೆರವೇರಿಸುತ್ತೇನೆ ಎಂದ. ಅದಕ್ಕೆ ಆ ದ್ವಿಜೋತ್ತಮ, ಪಾರ್ಥ ಕೇಳು. ಪಾರ್ಥ ಕೇಳತಿ ಗಗನವೇನು ಗ್ರಾಸಾರ್ಥಿಗಳು ನಾವಾದೆವು ಎಂಮಿಷ್ಟಾರ್ಥ ಸಿದ್ಧಿಯ ಘಟಿಸು ಸಾಕು ಸಮಗ್ರ ಫಲವಹುದು ತೀರ್ಥವೇಕಿನ್ನು ಅತಿಥಿಗಿರಲು ತೀರ್ಥವೇಕಿನ್ನ ಅತಿಥಿಗಿರಲು ಪರಾರ್ಥ ಸಾಧನ ತನವೇ ಪರಮ ಸ್ವಾರ್ಥವೆಂಬರು ಸುಜನರು ಪರಾರ್ಥ ಸಾಧನ ತನವೇ ಪರಮ ಸ್ವಾರ್ಥವೆಂಬರು ಸುಜನರು ಎಂದನು ಕಪಟ ದ್ವಿಜನಗುತ. ನನ್ನ ಹೊಟ್ಟೆ ದೊಡ್ಡದು, ತುಂಬ ತಿನ್ನಬೇಕು, ನಿಮ್ಮ ದಯೆಯಿಂದ ನನ್ನ ಹೊಟ್ಟೆ ತುಂಬಬೇಕಾಗಿದೆ ಅಂದ ನಗುತ್ತ. ಆಯಿತು, ತುಂಬಿಸುತ್ತೇನೆ ಅಂದ ಅರ್ಜುನ. ಕೃಷ್ಣ ಸ್ವಲ್ಪ ದೂರದಲ್ಲಿದ್ದ. ಅರ್ಜುನ ಆಯಿತು ಕೊಟ್ಟೆ ಅಂದದ್ದು ಕೇಳಿಸಿತು. ಓಡಿ ಬಂದ. ಅರ್ಜುನ ಏನು ಹೇಳಿದೆ, ಏನು ಕೊಟ್ಟೆ? ಕೃಷ್ಣ ತನ್ನ ಯೋಗದೃಷ್ಟಿಯಿಂದ ಬಂದಿರುವ ಬ್ರಾಹ್ಮಣ ಯಾರು ಅಂತ ತಿಳಿದುಕೊಂಡಿದ್ದ. ಕೊಟ್ಟುದೇನು ಕಿರೀಟಿ ಇವರೇ ಮುಟ್ಟಿದರೆ ಮುನಿವ ವರಲೈ ನೀ ಕೊಟ್ಟುದು ಉಣಬಡಿಸುವುದು ಭಾರವಿದು ನೀ ಕೊಟ್ಟುದು ಉಣಬಡಿಸುವುದು ಭಾರವಿದು ಎಂದನ ಸುರಾರಿ. ಅರ್ಜುನ ಈತ ಸಾಮಾನ್ಯ ಅಲ್ಲ, ಇವನು ಮುಟ್ಟಿದ್ದೆಲ್ಲ ಭಸ್ಮ ಆಗುತ್ತದೆ. ಅಯ್ಯ ಮುಖರನಾದೈ ಪಾರ್ಥ ಬರ್ಹಿರ್ಮುಖರ ಬಾಣ ಸದಾತ ನೀತನು ಸುಖವೇ ಹೇಳೈ ತಂದೆ ಖಾಂಡವನದ ನಿರ್ದಹನ. ಆಗ ಆ ಬ್ರಾಹ್ಮಣ, ನಾ ತಿನ್ನುವುದು ಎಲ್ಲರೂ ತಿನ್ನುವ ಆಹಾರವನ್ನು ಅಲ್ಲ, ನಾನು ಅಗ್ನಿ, ಈ ಖಾಂಡವ ವನವನ್ನು ತಿನ್ನಬೇಕೆಂದು ಆಶಿಸುತ್ತೇನೆ. ಆಗ ಕೃಷ್ಣ, ನೋಡಿದೆಯಾ ಅರ್ಜುನ, ನಾ ಏನಂದೆ, ಈತ ಸಾಮಾನ್ಯನಲ್ಲ ಅನ್ನಲಿಲ್ಲವೇ, ಖಾಂಡವ ವನವನ್ನು ತಿನ್ನಬೇಕು ಅನ್ನುತ್ತಿದ್ದಾನೆ. ನಿಖಿಲ ನಿರ್ಜರ ಬಲ ಸಹಿತ ಶತಮಖ ನೋಡನೆ ವಿಗ್ರಹ ಬಲ ನಿಖಿಲ ನಿರ್ಜರ ಬಲ ಸಹಿತ ಶತಮಖ ನೋಡನೆ ವಿಗ್ರಹ ಬಲ ಸಮ್ಮುಖಕ್ಕೆ ಬಂದುದು ಭಂಗವು ಎಂದನ್ ನಗುತ ಮುರವೈರಿ. ದೇವತೆಗಳ ಅಡಿಗೆ ಭಟ್ಟ ಇವನು ಅರ್ಜುನ. ಈ ಖಾಂಡವನದ ಮಾಲೀಕ ದೇವೇಂದ್ರ. ಯಾರಾದರೂ ಇದಕ್ಕೆ ಕೈ ಹಾಕಿದರೆ ಇಂದ್ರ ತನ್ನ ಪರಿವಾರವನ್ನೆಲ್ಲ ಕರೆದುಕೊಂಡು ಬಂದು ಎದುರಿಸುತ್ತಾನೆ ನಮ್ಮನ್ನು. ಅವರೊಂದಿಗೆ ನಮಗೆ ಯುದ್ಧ. ಇಂದ್ರನ ಆಗ್ರಹಕ್ಕೆ ಪಾತ್ರರಾಗಬೇಕಾಗಿದೆ ಈಗ. ಹಾಗೆ ಕೃಷ್ಣ ಅನ್ನೋಣ, ಕೃಷ್ಣ ಚಿಂತಿಸಬೇಡ. ಭಂಗವೇ ಕೈ ಕೃಷ್ಣ ನಿರ್ಜರ ಪುಂಗವನ ಗೆಲಿದವನ ಬಾಣಸಿ ಗಂಗೆ ಬಾಣ ಸಮಾಡುವೆನು ಖಾಂಡವ ಮಹಾವನ ಅಂಗವಣೆಯನು ನೋಡು ನೀನು ಏಕಾಂಗದಲ್ಲಿ ನಿರ್ವಹಿಸುವೆನು ಭಯಭಂಗ ಉಂಟೆ ನಿನ್ನ ಕೃಪೆ ಇರಲು ಭಯಭಂಗ ಉಂಟೆ ನಿನ್ನ ಕೃಪೆಗಿರನು ಎಂದನ ಪಾರ್ಥ. ನೋಡು ನನ್ನ ಕೈಚಳಕವನ್ನ ಕೃಷ್ಣ, ಇಂಥ ಒಂದು ಅವಕಾಶ ಸಿಗುತ್ತದೆಯೇ ಅಂತ ಇದ್ದೆ. ಹಾಗೆ ಹೇಳಿ ಪೌರುಷದ ಮಾತನ್ನು ಹೇಳಿ ಅರ್ಜುನ ಹೇಳ್ತಾನೆ, ಕೃಷ್ಣ ನಿನ್ನ ಕೃಪೆ ಇರುವಾಗ ಯಾವುದು ತಾನೇ ನನಗೆ ಅಸಾಧ್ಯ ಅನ್ನುತ್ತಾನೆ. ಇಲ್ಲೇ ಅರ್ಜುನ ಕೃಷ್ಣರ ಸಂಬಂಧವನ್ನು ನಾವು ನೋಡಬೇಕು. ಈ ಪೌರುಷದ ಮಾತನ್ನು ಕೇಳಿ ಅಗ್ನಿದೇವ ಅಂದ, ಮಜ ಭಾಪು ಕೂತುರೆ. ಮೆಚ್ಚಿದನು ಘೃತಯೋನಿ ಪೂತುರೆ ನಿಚ್ಚಟನು ನೀನೆನುತ ಕಿಡಿಗಳ ಬಿಚ್ಚನು ಉದುರಿತು ಚಾಪಮಾಗಣ ರಥ ತುರಂಗಜಯ. ಏನಾಶ್ಚರ್ಯ ಜನಮೇಜಯ, ಅಗ್ನಿಯ ಕಣ್ಣುಗಳಿಂದ ಕಿಡಿ ಹಾರಿತು, ಗಜ ಹಯ ತುರಗಾದಿಗಳು ಬಂದು ನಿಂತುವಂತೆ ಎದುರಿನಲ್ಲಿ. ಅಚ್ಚರಿಯ ನೀನೆಂಬೆ ನೈ ಅಚ್ಚರಿಯನೇನೆಂಬೆನೈ ಸಪ್ತಾಕ್ಕಿಯಿತ್ತನು ಚಾಪಮಾಗಣ ರಥ ತುರಂಗಗಳ ವನವನಿಂದ್ರನ ಮುಚ್ಚು ಮರೆಯೇಕಿನ್ನು ನಮಗುಣಬಡಿಸು ಸಾಕು ಇಂದ್ರನ ವನವ ನಮಗುಣಬಡಿಸು ಸಾಕೆಲ್ಲ. ಇಂದ್ರನ ಭಯ ಬೇಡ ನಮಗೆ, ಇನ್ನು ಗುಣಬಡಿಸು ಅನ್ನುತ್ತಾನಂತೆ ಅಗ್ನಿ. ಅದಕ್ಕೆ ಅರ್ಜುನ ಹೇಳಿದ, ಅಗ್ನಿದೇವ ನನ್ನಲ್ಲಿ ದಿವ್ಯಾಸ್ತ್ರಗಳು ಹಲವು ಇವೆ, ಆದರೆ ತಕ್ಕಂಥ ಧನುಸ್ಸು ಇಲ್ಲ. ವೇಗವಾಗಿ ಬಾಣಪ್ರಯೋಗ ಮಾಡಬಲ್ಲೆ ನಾನು, ಎಷ್ಟು ಬಾಣಗಳಿದ್ದರೂ ಸಾಲದು ನನಗೆ, ತಕ್ಕಂಥ ರಥ ಇಲ್ಲ, ಕುದುರೆ ಇಲ್ಲ. ಅಂದ ಹಾಗೆ ದೇವ ಕೃಷ್ಣನಿಗೂ ಹಾಗೆಯೇ ಆಗಿದೆ.